ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರೀಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ ಸಿಎಸ್ಸಿ ಸೆಂಟರ್ ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800209111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ IRDA ರಿಜಿಸ್ಟ್ರೇಷನ್ ನಂಬರ್ 144. ಈಗ ಸಂಗೊಳ್ಳಿಯ ಸಿದ್ದಪ್ಪ ಮರೆಪ್ಪ ಹಿತ್ತಲಮನಿ ಮತ್ತು ಸಂಗಡಿಗರಿಂದ ಹಲಗೆ ವಾದನ. ಸಂಗೊಳ್ಳಿಯ ಸಿದ್ದಪ್ಪ ಮರೆಪ್ಪ ಹಿತ್ತಲಮನಿ ಮತ್ತು ಸಂಗಡಿಗರಿಂದ ಹಲಗೆ ವಾದನ ಕೇಳಿದ್ರಿ. ರೈತ ಬಾಂಧವರೇ, ನಾಳಿನ ನಮ್ಮ ಕೃಷಿರಂಗದೊಳಗೆ ನಿತ್ಯಮೇಘ ಸಂದೇಶ, ಮಣ್ಣಿನ ಮಗ, ಗುಲಾಬಿ ಹೂವಿನ ಬೇಸಾಯ ಕ್ರಮಗಳ ಕುರಿತು ಹನುಮಂತರೆಡ್ಡಿ ಕುಲಾಲಿ ಅವರ ಜೊತೆ ಸಂದರ್ಶನ ಕೇಳ್ತೀರಿ. ಇವರನ್ನ ಸಂದರ್ಶಿಸುವವರು ಡಾಕ್ಟರ್ ಸದಾನಂದ ಪೆರ್ಲ. ಇನ್ನು ಅದಾದ್ಮೇಲೆ ಚಿತ್ತಾಪುರ ತಾಲೂಕಿನ ಬೀನೂರು ಗ್ರಾಮದ ಸಂಗಣ್ಣ ಭೀಮರಾವ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೂಡ ಕೇಳ್ತೀರಿ. ಇನ್ನು ಇವತ್ತಿನ ಕೃಷಿರಂಗ ಮುಗಿಸುವಂತ ಹೊತ್ತಾಯ್ತು. ಮತ್ತೆ ನಾಳೆ ಭೇಟಿಯಾಗೋಣಂತ ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಕಲಬುರಗಿ ನಿಲಯ. ಸಮಯ 7 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಏರ್ ನೆಕ್ಸ್ಟ್ ಇದೀಗ ಆರಂಭವಾಗುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ